ಕಿಟಕಿಗಳಿಂದ ಏನು ಕ್ರಾಸ್ ವೆಂಟಿಲೇಷನ್ ಇರುತ್ತೆ, ಗಾಳಿ ಬರುತ್ತೆ, ಅದು ಸರಾಗವಾಗಿ ಇನ್ನೊಂದು ಕಿಟಕಿ ಮೂಲಕ ಹಾದೋಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ತಾಪಮಾನ ಕಡಿಮೆ ಆಗುದಿಲ್ಲ, ಇನ್ನೊಂದು ಅಮೋನಿಯಾ ಅನಿಲದ ಸಂಗ್ರಹ ಜಾಸ್ತಿ ಆಗ್ಬಿಟ್ಟು ಕೋಳಿಗಳಿಗೆ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಮೊದಲನೇದು ಕೋಳಿ ಮನೆ ಅಗಲದ ಬಗ್ಗೆ ಹೆಚ್ಚು ಮುಖ್ಯವಾಗಿ ಗಮನ ವಹಿಸಬೇಕು. ಮತ್ತೆ ಗಾಳಿ ಕಿಂಡಿಗಳು ಬಹಳ ಮುಖ್ಯ ಕೋಳಿ ಮನೆಯಲ್ಲಿ, ಕೋಳಿ ಸಾಕಾಣಿಕೆದಾರರಿಗೆ, ಅದರಲ್ಲೂ ಬಳ್ಳಾರಿ ರಾಯಚೂರಿನಂತಹ ಭಾಗಗಳಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಕ್ಕಂಥವ್ರು ಎರಡೂ ಬದಿಗಳಲ್ಲಿ. ನಾವು ಸಾಮಾನ್ಯ ಕೋಳಿ ಮನೆಯ ದಿಕ್ಕನ್ನು ಹೇಗ್ ಕಟ್ತೀವಿ ಅನ್ನೋದು ಮುಖ್ಯ ಇಲ್ಲಿ. ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖವಾಗಿ ನಾವು ಮುಖ ಮಾಡಿಬಿಟ್ಟು ಕೋಳಿ ಮನೆಗಳನ್ನು ಕಟ್ಟಬೇಕು. ಅಂದ್ರೆ ಅವುಗಳ ಉದ್ದ ಏನಿರುತ್ತೆ, ದಕ್ಷಿಣ ಅಥವಾ ಉತ್ತರಕ್ಕಿರ್ತದೆ. ಈಗ ಮಾಡೋದ್ರಿಂದ ಬಿಸಿಲು ಹೆಚ್ಚು ಪ್ರಮಾಣದಲ್ಲಿ ಕೋಳಿ ಮನೆ ಒಳಗೆ ಬರೋದಿಲ್ಲ. ಸೊ ಹಾಗಾಗಿ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ತಕ್ಕಂಥದ್ದು ಕೋಳಿ ಮನೆ ಬಹಳ ಮುಖ್ಯ. ಹಾಗ ಮಾಡಿದಾಗ ಉದ್ದದಲ್ಲಿ ಏನಿರುತ್ತೆ, ಅಲ್ಲಿ ಕಿಟಕಿಗಳಿರುತ್ತೆ ಎರಡು ಬದಿಯಲ್ಲಿ. ಆ ಕಿಟಕಿಗಳು ತುಂಬಾ ದೊಡ್ಡ ಕಿಟಕಿಗಳನ್ನ ನಾವು ಆಕ್ಚುಲಿ ಕೋಳಿಗಳು ಯಾವ ವಯಸ್ಸಿನಲ್ಲಿ ಇದಾವೆ ಅದರ ಆಧಾರದ ಮೇಲೂ ಕಿಟಕಿಗಳ ಎತ್ತರವನ್ನ ಹೇಳ್ತೇವೆ. ಸಾಮಾನ್ಯವಾಗಿ ಈ ಮೊಟ್ಟೆ ಕೋಳಿಗಳನ್ನ ಸಾಕ್ತಕ್ಕಂಥವ್ರು ಸಂಪೂರ್ಣ ಕೆಳಗೆ ಗೋಡೆನೇ ಇರೋದಿಲ್ಲ, ಸಂಪೂರ್ಣ ಜಾಲತಿಯನ್ನ ಇಟ್ಟಿರ್ತಾರೆ. ಯಾಕೆಂದ್ರೆ ಅಷ್ಟು ಪ್ರಮಾಣದ ಗಾಳಿ ಒಳಗ್ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಬೇಸಿಗೆಯಲ್ಲಿ ಬಹಳ ಅನುಕೂಲ ಮಾಡುತ್ತೆ. ಗಾಳಿ ಸರಿಯಾಗಿ ಆಡದೇ ಇದ್ರೆ ಸಹ ಅಲ್ಲಿ ಇರ್ತಕ್ಕಂತಹ ತಾಪಮಾನವನ್ನು ಹೊರಗ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಯಾವ್ದೇ ಮೆಜರ್ಸ್ ಅನ್ನ ತಗೊಂಡ್ರು. ಹಾಗಾಗಿ ಗಾಳಿ ಕಿಂಡಿಗಳು ಸಹ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಇನ್ನು ಈ ಮನೆ ಚಾವಣಿ ಅದು ಹೇಗಿರುತ್ತೆ, ಮೇಲ್ಛಾವಣಿ? ಚಾವಣಿ ಸಹ ಮುಖ್ಯ. ಈಗ ನಾವು ಉಷ್ಣತೆ ಅಥವಾ ಉಷ್ಣಾಂಶ ತಾಪಮಾನ ಜಾಸ್ತಿ ಆಯ್ತು, ಕೋಳಿಗಳಿಗೆ ತೊಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸ್ನಾನ, ಅವುಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಕೋಳಿಗಳಲ್ಲಿ ಬೆವರು ಗ್ರಂಥಿಗಳಿಲ್ಲ, ನಮ್ ತರ ಬೆವರೋದಿಲ್ಲ. ಹಾಗಾಗಿ ಅವುಗಳ ತಾಪಮಾನ ಹೊರಗ್ ಹಾಕ್ಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ. ಅವುಗಳು ಏನಿದ್ರು ಉಸಿರಾಟದ ಮೂಲಕ ಹೊರಗ್ ಹಾಕ್ಬೇಕು ಅಥವಾ ತಮ್ಮ ಚರ್ಮದ ಇಡೀ ದೇಹನೇ ಮತ್ತೆ ಗರಿಗಳಿಂದ ಮುಚ್ಚಲ್ಪಟ್ಟಿದೆ. ಹಾಗಾಗಿ ಅಲ್ಲೂ ಸಹ ಉಷ್ಣಾಂಶವನ್ನು ಹಾಕ್ಲಿಕ್ಕೆ ಅವುಗಳಿಗೆ ಹೆಚ್ಚು ವ್ಯವಸ್ಥೆ ಇಲ್ಲ ದೇಹದಲ್ಲಿ. ಹಾಗಾಗಿ ಮೇಲೆ ಜುಟ್ಟೇನಿರುತ್ತೆ ಅಂತ ಸಣ್ಣ ಭಾಗಗಳಿಂದ ಒಂದಿಷ್ಟು ಉಷ್ಣಾಂಶ ಹೊರಗೆ ಹೋಗ್ತದೆ. ಆದ್ರೆ ಉಸಿರಾಟದಿಂದ ಅವುಗಳು ಹೆಚ್ಚು ಉಷ್ಣಾಂಶವನ್ನ ಹೊರಗ್ ಹಾಕ್ಲಿಕ್ಕೆ ನೋಡ್ತವೆ. ತಾಪಮಾನ ಹೆಚ್ಚಾದಂತೆ ಯಾವಾಗ್ಲೂ ನೋಡ್ಬೋದು ಕೋಳಿಗಳು ಬಾಯಿ ತರದು ಬಿಟ್ಟೇನೆ ಹೊರಗ್ ಹಾಕ್ಲಿಕ್ಕೆ ನೋಡ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ನಾವು ಈ ಕೋಳಿ ಮನೆಯನ್ನು ತಂಪಾಗಿಡೋದು ಹೇಗೆ ಅಂತ ನೋಡಿದಾಗ ಚಾವಣಿ ಬಹಳ ಮುಖ್ಯವಾಗಿ. ಚಾವಣಿಗೆ ಬಂದಾಗ ನಾವೀಗ ಲೋಕಲ್ ಆಗಿ ಏನು ಕೋಳಿ ಫಾರ್ಮ್ಗಳನ್ನ ಮಾಡ್ತಿರ್ತಾರೆ, ಬಹಳ ಸರಳವಾಗಿ ಚಾವಣಿ ಮೇಲೆ ಈ ತೆಂಗಿನ ಗರಿಗಳನ್ನ ಶಾಖವನ್ನು ಇರ್ತಕ್ಕಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ತೆಂಗಿನ ಗರಿ ಅಥವಾ ಹುಲ್ಲಿನ ಹಾಸುಗಳನ್ನ ಹಾಕೊಂಡ್ಬಿಟ್ಟು ಹೆಚ್ಚು ಶಾಖ ಮನೆ ಒಳಗ್ ಬರದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಮತ್ತೆ ಬಹಳ ಮುಖ್ಯವಾಗಿ ಕೋಳಿ ಮನೆಯ ಎತ್ತರ ಏನಿದೆ ಅದು ಬಹಳ ಮುಖ್ಯ. ಗಾಳಿ ಮತ್ತೆ ಗಾಳಿ ಸರಾಗುವಾಗ ಆಡ್ಬೇಕಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ನಾವೇನು ಎತ್ತರ ಇರುತ್ತೆ ಅದು ಕನಿಷ್ಠ 12 ಅಡಿ ಎತ್ತರ ಇರಬೇಕಂತ ಹೇಳ್ತೀವಿ. ಸೈಡ್ ವಾಲ್ಸ್ 6-8 ಅಡಿ ಎತ್ತರ ಇರಬೇಕು. ಹಾಗಿದ್ರೆ ಸುಲಭವಾಗಿ ಗಾಳಿ ಸರಾಗುವಾಗ ಆಡ್ತಕ್ಕಂಥದ್ದು. ಮತ್ತೆ ಸೈಡ್ ವ್ಯಾಲ್ಸ್ ಅಲ್ಲಿ ಒಂದಿಷ್ಟು ವರಚಾಚಿ ಇರುತ್ತೆ ಚಾವಣಿ, ಅದು ಸಹ ಮುಖ್ಯ. ವರಚಾಚಿ ಇರ್ತಕ್ಕಂಥ ಚಾವಣಿ ಸುಮಾರು 3 ಅಡಿವರೆಗೂ ವರಚಾಚಿ ಇರ್ಬೇಕಂತ ಹೇಳ್ತೀವಿ ನಾವು. ಅದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನೇರವಾದಂತ ಬಿಸಿಲು ಮನೆ ಒಳಗ್ ಬರದ ರೀತಿಯಲ್ಲೂ ಅದು ಸ್ವಲ್ಪ ತಡೆಯುತ್ತೆ. ಸೊ ಇದು ಸಣ್ಣ ಸಣ್ಣ ಅಳವಡಿಕೆಗಳು ಸಹ ಕೋಳಿ ಮನೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಿರ್ವಹಣೆಗೆ ಬಹಳ ಅನುಕೂಲ ಮಾಡ್ತವೆ ಅಂತಕ್ಕಂಥ. ಇನ್ನೊಂದು ನಾನು ಈಗಾಗಲೇ ಹೇಳದಾಗೆ ಉಸಿರಾಟದ ಮೂಲಕ ಅವು ತಮ್ಮ ತಾಪಮಾನವನ್ನು ಹೊರಗಾಕೋದ್ರಿಂದ ಆ ಸಂದರ್ಭದಲ್ಲಿ ಸಾಕಷ್ಟು ನೀರಿನಂಶನೂ ದೇಹದಿಂದ ಹೊರಗೋಗ್ಬಿಡ್ತದೆ ಉಸಿರಾಟದ ಮೂಲಕ. ಹಾಗಿದ್ದಾಗ ನಿರ್ಜಲೀಕರಣ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ. ಹೆಚ್ಚು ಟೆಂಪರೇಚರ್ ಇದ್ದಂತ ಸಂದರ್ಭದಲ್ಲಿ ಅವುಗಳಿಗೆ ನೀರಿನ ಲಭ್ಯತೆ ಬಹಳ ಮುಖ್ಯ. ಇದು ಕೋಳಿಗಳಿಗೆ ನೀರಿನ ಲಭ್ಯತೆ ಯಾವಾಗ್ಲೂ ಶುದ್ಧವಾದಂತಹ ನೀರು ಅವುಗಳಿಗೆ ಯಾವಾಗ ಕುಡಿಬೇಕನ್ಸುತ್ತೋ ಹಾಗೆ ಲಭ್ಯ ಇರ್ತಕ್ಕಂಥ ನೋಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಬೇಸಿಗೆಯ ಸಂದರ್ಭದಲ್ಲಿ ನಾವು ಹೆಚ್ಚು ತಣ್ಣಗಿರ್ತಕ್ಕಂತಹ ನೀರನ್ನ ಒಂದು 10-15 ಡಿಗ್ರಿ ಸೆಂಟಿಗ್ರೇಡ್ ಇರ್ತಕ್ಕಂತಹ ನೀರನ್ನ ಕೋಳಿಗಳಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅವುಗಳು ಹೆಚ್ಚು ನೀರನ್ನ ಸೇವಿಸ್ತವೆ. ಕೋಳಿ ಸಾಕಾಣಿಕೆಯಲ್ಲಿ ಇದು ಬೇಸಿಗೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಆಹಾರ ತಿನ್ನೋದಕ್ಕಿಂತ ಹೆಚ್ಚು ನೀರನ್ನು ಕುಡಿಲಿ. ಅದರಲ್ಲೂ ಮಧ್ಯಾಹ್ನದ ಸಂದರ್ಭದಲ್ಲಿ ತುಂಬಾ ಅತಿ ಹೆಚ್ಚು ಬಿಸಿಲಿದ್ದಾಗ ಅವುಗಳು ನೀರಿಗೆ ಹೆಚ್ಚು ಅವುಗಳಿಗೆ ಬೇಡಿಕೆ ಇರ್ತದೆ, ನೀರನ್ನು ಕುಡಿತವೆ. ಅದ್ರ ಮೂಲಕ ತಮ್ಮ ದೇಹದ ಉಷ್ಣತೆಯನ್ನ ಹೊರಗೆ ಹಾಕ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕೋಳಿಗಳಿಗೆ ತಣ್ಣನೆಯ ನೀರನ್ನು ಕೊಡ್ತಕ್ಕಂಥದ್ದು. ನಾವು ತಣ್ಣನೆಯ ನೀರು ಕೊಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇರೋದು, ರೈತರು ಅವುಗಳ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡಿರ್ತಾರೆ ನೀರ್ ಸಪ್ಲೈ ಮಾಡಿ. ಅದು ಈ ಭಾಗದಲ್ಲಿ ತುಂಬಾ ಬಿಸಿಯಾಗುತ್ತೆ, ನೀರೇನೆ ಹೀಟ್ರಲ್ಲಿ ಕಾಯಿಸ್ದಂಗಿರ್ತದೆ. ಆ ಓವರ್ ಹೆಡ್ ಟ್ಯಾಂಕ್ ಅನ್ನ ಕವರ್ ಮಾಡ್ಬಿಟ್ಟು ಅದರಲ್ಲಿ ಇರದೇ ಇರತಕ್ಕಂತ ನೀರು ಬಿಸಿಯಾಗದೆ ಇರೋ ಹಾಗೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಹಾಗೇನೆ ಅದ್ರ ಮೂಲಕ ಬರ್ತಕ್ಕಂತ ಪೈಪ್ ಗಳೇನಿದೆ ಆ ಪೈಪ್ ಗಳನ್ನ ಸರಿಯಾದ ರೀತಿಯಲ್ಲಿ ಕವರ್ ಮಾಡಬೇಕು. ಬರ್ತಕ್ಕಂತ ನೀರು ತಣ್ಣದಾಗೆ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಇದು ಬಹಳ ಮುಖ್ಯವಾದಂತ ವ್ಯವಸ್ಥೆ. ಅಂದ್ರೆ ಕೋಳಿ ಸಾಕಾಣಿಕೆದಾರರು ಈಗ್ಲೇನೆ ಆ ಟ್ಯಾಂಕ್ ಅನ್ನ ಆ ಪೈಪ್ ಗಳನ್ನ ಕ್ಲೀನ್ ಮಾಡ್ಕೊಂಡು ಸಹ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ನೀರಿನ ಮೂಲಕ ರೋಗಗಳು ಹಾಕ್ತಕ್ಕಂತ ಸಾಧ್ಯತೆ ಯಾವಾಗ್ಲೂ ಹೆಚ್ಚು ಕೋಳಿ ಸಾಕಾಣಿಕೆ. ಆದ್ರೆ ಕ್ಲೀನ್ ಮಾಡೋದ್ರ ಜೊತೆಯಲ್ಲಿ ಮುಂದೆ ಅದು ಬಿಸಿ ಆಗದ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಒಂದ್ ಕವರಿಂಗ್ಸ್ ಏನಾದ್ರು ಬೇಕಾಗ್ತದ, ಆ ತರದ ವ್ಯವಸ್ಥೆಗಳ ಬಗ್ಗೆನೂ ಸಹ ಅವರು ಯೋಚನೆ ಮಾಡಬೇಕು. ಅಂದ್ರೆ ಕೋಳಿ ಸಾಕಾಣಿಕೆ ಮನೆ ಅವ್ರಿಗೆ ಕುಡಿ ನೀರಿನ ಒಂದು ವ್ಯವಸ್ಥೆ ಇರಬಹುದು, ಸುತ್ತಮುತ್ತ ಒಳ್ಳೆ ಗಾಳಿ ತಂಪಾಗಿರ್ತಕ್ಕಂತ ಗಿಡ ಮರಗಳನ್ನ ನೆಡೋದು ಇವೆಲ್ಲ ಬಹಳ ಮುಖ್ಯ. ಬಹಳ ಮುಖ್ಯ. ಕೋಳಿ ಮನೆಯ ಸುತ್ತ ಯಾವಾಗ್ಲೂ ನಾವು ಮರಗಳಿರ್ಬೇಕಂತ ಹೇಳ್ತೇವೆ. ಅಂದ್ರೆ ತಂಪು ವಾತಾವರಣವನ್ನ ಅದು ಕಲ್ಪಿಸುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೋಳಿ ಮನೆಯ ಸುತ್ತ ವಾತಾವರಣ ಇರ್ಬೇಕು. ಈಗ ನಾವು ಉದಾಹರಣೆಗೆ ಕೋಳಿ ಉದ್ಯಮದಲ್ಲಿ ಅತಿ ಹೆಚ್ಚು ಕೋಳಿಗಳನ್ನ ಸಾಕೋ ಪ್ರದೇಶ ತಮಿಳುನಾಡಲ್ಲಿ ಒಂದು ನಾಮಕ್ಕಲ್ ಅಂತ ಒಂದು ಪ್ರದೇಶ ಇದೆ. ಅದು ನಮ್ಮ ಬಳ್ಳಾರಿ ಮತ್ತೆ ರಾಯಚೂರು ಈ ಭಾಗಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಿಗೇನು ಪ್ರತ್ಯೇಕವಾಗಿಲ್ಲ, ಅದು ಅಷ್ಟೇ ಟೆಂಪರೇಚರ್ ನಮ್ಗಿಂತ ಇನ್ನು ಹೆಚ್ಚಿರುತ್ತೆ. ಆದ್ರೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೋಳಿ ಸಾಕಾಣಿಕೆ ಇರತಕ್ಕಂತ ಪ್ರದೇಶ ಅದು. ಸೊ ಅಂದ್ರೆ ಅಲ್ಲಿ ಅವರು ಈ ಎಲ್ಲ ಅಳವಡಿಕೆಗಳನ್ನ ಬಹಳ ಮುತುವರ್ಜಿಯಿಂದ ಮಾಡ್ತಾರೆ. ಮತ್ತೆ ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಳಿಗೆ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಇಸಿ ಹೌಸ್ಗಳಂತ ಬಂದಿದೆ. ಅಂದ್ರೆ ಎನ್ವೈರನ್ಮೆಂಟಲಿ ಕಂಟ್ರೋಲ್ಡ್ ಹೌಸಸ್ ಅಂತ. ಅವರು ಕೋಳಿಗಳನ್ನ ನಾನು ಹೇಳಿದ್ನಲ್ಲ ಎಷ್ಟು ಟೆಂಪರೇಚರ್ ಇದ್ರೆ ಅವುಗಳಿಗೆ ಸೂಕ್ತ ಅಂತ ಹೇಳಿ ಅಷ್ಟನ್ನ ಮೇಂಟೈನ್ ಮಾಡ್ತಾರೋ. ಅದಕ್ಕೆ ಕೂಲರ್ಸ್ ಹಾಕೊಂಡಿರ್ತಾರೆ. ನಾವ್ ಹೇಗೆ ನಮ್ಮ ಮನೆಗಳಲ್ಲಿ ಕೂಲರ್ಸ್ ಹಾಕ್ತೀವಿ, ಕೂಲರ್ಗಳು ನೀರುಗಳನ್ನ ಸಿಂಪಡಣೆ ಮಾಡ್ತಾ ಗಾಳಿಗಳು ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಮತ್ತೆ ದೊಡ್ಡ ದೊಡ್ಡ ಕೋಳಿ ಫಾರಂನವರು ಫ್ಯಾನ್ ಗಳನ್ನ ಹಾಕುವಂತದ್ದು, ಹಾಗೇನೆ ಫಾಗರ್ಸ್ ಅಂತ ಅಂದ್ರೆ ನೀರಿನ ಸಣ್ಣ ಸಣ್ಣ ಅಣಿಗಳ ರೂಪದಲ್ಲಿ ಮಿಸ್ತರ ನೀರು ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಆಗಲ್ಲ, ಹೆಚ್ಚು ಟೆಂಪರೇಚರ್ ಇರತಕ್ಕಂತ ಮಧ್ಯಾಹ್ನದ ಸಮಯದಲ್ಲಿ ಒಂದಿಷ್ಟು ಗ್ಯಾಪ್ ಅನ್ನ ಕೊಡ್ತಾ ಮಿಸ್ಟ್ ಅನ್ನು ಬರೋ ಹಾಗೆ ಮಾಡ್ತಾರೆ. ನೀರು ಹಾಕೋದು ಅಂದ ತಕ್ಷಣ ಇಲ್ಲಿ ನಾವು ಅನೇಕ ರೈತರಲ್ಲಿ ನೋಡ್ತೀವಿ, ಕೆಲವರು ನೇರವಾಗಿ ಕೋಳಿಗಳ ಮೇಲೇನೆ ನೀರನ್ನ ಹಾಕ್ತಾರೆ. ಅದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಮಾಡಬಹುದು. ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಕೋಳಿಗಳನ್ನ ಹೇಗೆ ಸಾಕಿರ್ತಾರೆ ಅನ್ನೋದು. ಕೋಳಿಗಳನ್ನ ಎರಡ್ ರೀತಿಯಲ್ಲಿ ಸಾಕಾಣಿಕೆ ಮಾಡಿದ್ರು. ಒಂದು ನೆಲದ ಮೇಲೆ, ಅದನ್ನ ನಾವು ಡೀಪ್ ಲಿಟರ್ ಸಿಸ್ಟಮ್ ಅಂತ ಹೇಳ್ತೀವಿ, ಕೆಳಗೆ ಹೊಟ್ಟನ್ನ ಹಾಕೊಂಡ್ಬಿಟ್ಟು ಸಾಕ್ತಕ್ಕಂಥದ್ದು. ಇನ್ನೊಂದು ಪಂಜರ ಪದ್ಧತಿಯಲ್ಲಿ ಸಾಕ್ತಕ್ಕಂಥದ್ದು. ಈ ನೆಲದ ಮೇಲೆ ಸಾಕಿದಾಗ ಈ ಲಿಟರ್ ಏನಿರುತ್ತೆ ಕೆಳಗೆ ಹಾಕಿರ್ತಕ್ಕಂತಹ ಹೊಟ್ಟು ಅದೆಲ್ಲ ಅದು ಒದ್ದೆ ಆಗಬಾರ್ದು. ಒದ್ದೆ ಹಾಗೆ ಉಳಿದ್ರೆ ಮತ್ತೆ ಈಗ ಹೆಚ್ಚು ನೀರನ್ನ ಹಾಕಿದಾಗ ಇಮ್ಯುನಿಟಿ ಜಾಸ್ತಿ ಆಗ್ಬಿಡ್ತದೆ. ಆರ್ದ್ರತೆ ಜಾಸ್ತಿ ಆದಾಗ ಅಲ್ಲಿ ಫಂಗಸ್ ಬೆಳೀತಕ್ಕಂತ ಸಾಧ್ಯತೆ, ಕಾಕ್ಸಿಡಿಯೋಸಿಸ್ ಸಾಧ್ಯತೆಗಳೆಲ್ಲ ಇರುತ್ತೆ. ನಾವು ನೇರವಾಗಿ ಕೋಳಿಗಳನ್ನ ನೀರನ್ನು ಹೊಡೆದಾಗ ಆ ಲಿಟರ್ ತೇವ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸಹ ಬಹಳ ಮುಖ್ಯ. ಇದ್ರ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸ್ಬೇಕು ಅವರು. ಇನ್ನೊಂದು ಪ್ರಮುಖವಾದದ್ದು, ಬೇಸಿಗೆಯಲ್ಲಿ ಮುಖ್ಯವಾಗಿ ಯಾವ ರೋಗಗಳು ಕೋಳಿಗಳಲ್ಲಿ ಉಲ್ಬಣ ಆಗುವ ಸಾಧ್ಯತೆ ಇರುತ್ತವೆ, ಅದಕ್ಕೆ ಮುಂಜಾಗ್ರತೆ ಏನು ತಗೋಬೇಕು? ನಾವು ಕೋಳಿಗಳಲ್ಲಿ ಬರ್ತಕ್ಕಂತಹ ರೋಗಗಳು ಮುಖ್ಯವಾಗಿ ನೋಡಿ, ಈಗ ಬೇಸಿಗೆಯಲ್ಲಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಆಹಾರ ತಿಂತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ. ಯಾವಾಗ ಆಹಾರ ತಿನ್ನತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗುತ್ತೆ. ಸಾಕಷ್ಟು ಬಹಳ ಮುಖ್ಯವಾದಂತ ಪೋಷಕಾಂಶಗಳು ಅದರಲ್ಲೂ ಕೆಲವು ಜೀವಸತ್ವಗಳು ಖನಿಜಗಳು ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು, ಎಲ್ಲ ರೋಗಗಳಿಗೂ ಅವುಗಳಿಗೆ ಬಹಳ ಸುಲಭವಾಗಿ ತುತ್ತಾಗ್ತಕ್ಕಂತ ಸಾಧ್ಯತೆ. ಸೊ ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ರೈತರು ಅಂದ್ರೆ ಅವಳಿಗೆ ಕೊಡ್ತಕ್ಕಂತ ಆಹಾರವನ್ನ ಆದಷ್ಟು ತಂಪು ತಿನ್ನಲು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲದ ಸಮಯದಲ್ಲಿ ಅವುಗಳಿಗೆ ಹೆಚ್ಚು ಆಹಾರ ತಿಂತಕ್ಕಂತಹ ಆಸಕ್ತಿ ಇರುತ್ತೆ. ಮಧ್ಯಾಹ್ನ ತಿನ್ನೋದಿಲ್ಲ ಅವು, ಮಧ್ಯಾಹ್ನ ತಿಂದ್ರೆ ಮತ್ತೆ ದೇಹದ ಶಾಖ ಇನ್ನಷ್ಟು ಹೆಚ್ಚಾಗುತ್ತೆ, ಇನ್ನಷ್ಟು ಹೊರಗೆ ಕೊಡುತ್ತೆ. ಹಾಗಾಗಿ ರೈತರು ಅವುಗಳಿಗೆ ಕೊಡ್ತಕ್ಕಂತಹ ಹೆಚ್ಚು ಪೋಷಕಾಂಶಗಳಿರ್ತಕ್ಕಂತಹ ಆಹಾರವನ್ನ ತಂಪು ಹೊತ್ತಿನಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಇನ್ನೊಂದು, ಹೆಚ್ಚು ಆಹಾರ ತಿನ್ನಲಿಕ್ಕಾಗಲ್ಲ, ಆದ್ರೆ ಕೋಳಿಯಲ್ಲಿ ಸಾಕಾಣಿಕೆಯಲ್ಲಿ ಆಹಾರ ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನು ನಿರ್ವಹಿಸುತ್ತೆ. ಯಾಕೆಂದ್ರೆ ಆಹಾರದ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಮೊಟ್ಟೆ ಪ್ರಮಾಣದಲ್ಲಿ ಮಾಂಸದ ಪ್ರಮಾಣ ಕಡಿಮೆ ಆಗುತ್ತೆ, ಮೊಟ್ಟೆ ಚಿಪ್ಪುಗಳೆಲ್ಲ ಗಟ್ಟಿಯಾಗಿರೋದಿಲ್ಲ, ಬೇಗ ಒಡೆದು ಹೋಗ್ತವೆ, ಈ ತರ ಸಮಸ್ಯೆ ಎಲ್ಲ ಇರ್ತದೆ. ಹಾಗಾಗಿ ಆಹಾರ ಹೆಚ್ಚು ತಿನ್ನೋದ್ರ ಕಡೆಗೆ ನಾವು ಗಮನ ಹರಿಸೋದಕ್ಕಿಂತ ಬದಲಾಗಿ ಕೊಡ್ತಕ್ಕಂತ ಆಹಾರದಲ್ಲೇನೆ ಪೋಷಕಾಂಶಗಳ ಸಾಂದ್ರತೆ ಹೆಚ್ಚಿರುವಂತೆ ನಾವು ನೋಡ್ಬೋದು. ಇದು ಬಹಳ ಮುಖ್ಯ. ಹಾಗಾಗಿನೇ ಬೇಸಿಗೆ ಸಂದರ್ಭದಲ್ಲಿ ಅವುಗಳಿಗೆ ಹೆಚ್ಚು ಎನರ್ಜಿ ಬೇಕು, ಹಾಗಾಗಿ ಕೊಬ್ಬನ್ನ ನಾವು ಆಹಾರದ ಮೂಲಕ ಕೊಡ್ತೇವೆ, ಫ್ಯಾಟ್ ಅನ್ನು. ಹಾಗೇನೆ ಖನಿಜಗಳು ಮತ್ತೆ ಜೀವಸತ್ವಗಳು, ಈ ಖನಿಜಗಳು ಮತ್ತೆ ಜೀವಸತ್ವಗಳಿಗೆ ಬಂದಾಗ ಸಾಮಾನ್ಯವಾಗಿ ನಾವು ಪುಡಿ ರೂಪದಲ್ಲಿ ಇರತಕ್ಕಂತ ಆಹಾರವನ್ನ ಕೊಟ್ರೆ ಈ ಖನಿಜಗಳು ಜೀವಸತ್ವಗಳು ತುಂಬಾ ಪುಡಿಯಾಗಿ ಅವು ಸಿಗೋದೇ ಇಲ್ಲ ಕೋಳಿಗಳು. ಕೋಳಿಗಳಿಗೆ ನಾವು ಕೋಳಿ ಹೆಕ್ಕಿ ಹೆಕ್ಕಿ ತಿಂತವೆ, ದಪ್ಪ ಇರತಕ್ಕಂತ ಕಾಳುಗಳು ತಿಂತವೆ, ಪುಡಿಯನ್ನ ಬಿಟ್ಬಿಡ್ತವೆ ಅಥವಾ ವೇಸ್ಟ್ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಪುಡಿ ರೂಪದಲ್ಲಿರ್ತಕ್ಕಂತಹ ಕೋಳಿ ಆಹಾರವನ್ನು ಕೊಡೋದ್ರ ಬದಲಾಗಿ ನಾವಿದ ಹೇಳ್ತೀವಿ ಏನು ಪೆಲೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಡ್ಡಿ ರೂಪದಲ್ಲಿ ಇರ್ತಕ್ಕಂತ ಆಹಾರ ಅಥವಾ ಚೂರುಗಳ ರೂಪದಲ್ಲಿ ಇರ್ತಕ್ಕಂತ ಆಹಾರ ಕೊಟ್ರೆ ಅವುಗಳಿಗೆ ಬೇಕಾದಂತಹ ಖನಿಜಗಳು ಜೀವಸತ್ವಗಳೆಲ್ಲ ಅವುಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ರೋಗಗಳಿಗೆ ಬಂದ್ರೆ ವಿಶೇಷವಾಗಿ ಆ ಸಂದರ್ಭದಲ್ಲೇ ರೋಗಗಳು ಅಂತ ನಾವು ಕೋಳಿ ಸಾಕಾಣಿಕೆಯಲ್ಲಿ ಯಾವಾಗ್ಲೂ ನೋಡಲ್ಲ. ಕೋಳಿ ಸಾಕಾಣಿಕೆಯಲ್ಲಿ ಮುಂಜಾಗ್ರತೆ ಕ್ರಮವಾಗೇನೆ ಆಯಾ ಪ್ರದೇಶಗಳಲ್ಲಿ ಇರತಕ್ಕಂತಹ ರೋಗಗಳಿಗೆ ನಾವು ಲಸಿಕೆಗಳನ್ನ ಹಾಕ್ಲಿಕ್ಕೆ ಹೇಳ್ತೇವೆ. ಹಾಗಾಗಿ ಆ ಲಸಿಕೆಗಳನ್ನೆಲ್ಲ ಹಾಕಿಸಿ ಮೊದಲೇ ತಯಾರಿದ್ರೆ, ಉದಾಹರಣೆಗೆ ಕೊಕ್ಕರೆ ರೋಗ, ಅದಕ್ಕೆ ಬೇಕಾದಂತಹ ಲಸಿಕೆಗಳು ಯಾವ ವಯಸ್ಸಿನಲ್ಲಿ ಹಾಕ್ಬೇಕು ಇದನ್ನೆಲ್ಲ ಮುಂಚಿತವಾಗಿ ಹಾಕೊಂಡಿದ್ರೆ ಆ ಸಂದರ್ಭದಲ್ಲಿ ಆ ತರ ತೊಂದರೆಗಳನ್ನ ಎದುರಿಸೋದು ನಾವು ತಪ್ಪಾಗ ತಪ್ಪಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಆಹಾರದಲ್ಲಿ ಕೊರತೆ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗೋದ್ರಿಂದ ಯಾವುದೇ ರೋಗಗಳು ಸುಲಭವಾಗಿ ಅದಕ್ಕೆ ತೊಂದರೆ ಕೊಡತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆಮೇಲೆ ನಾನೀಗ ಹೇಳಿದೆ ನೀರನ್ನು ಚಿಮುಕಿಸೋದು, ಅಂತ ಸಂದರ್ಭದಲ್ಲಿ ಲಿಟರ್ ಏನಾದ್ರು ವೆಟ್ ಆದ್ರೆ ಕಾಕ್ಸಿಡಿಯೋಸಿಸ್ ಅಂತ ಒಂದು ಪರಾವಲಂಬಿಯಿಂದ ಬರ್ತಕ್ಕಂತಹ ಒಂದು ಕಾಯಿಲೆಗಳು ಬಂದ್ಬಿಡ್ಬೋದು ಹೆಚ್ಚಾಗಿ. ಸೊ ಅವುಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ಇಡಬೇಕು. ಆಹಾರದಲ್ಲೇನೆ ಈ ಕಾಕ್ಸಿಡಿಯೋಸ್ಟಾಟ್ಸ್ ಗಳು ಅಂತ ಬರ್ತವೆ, ಈ ಸಲ್ಫಾ ಡ್ರಗ್ಸ್ ಗಳು, ಅವುಗಳನ್ನೆಲ್ಲ ಆಹಾರದ ಮೂಲಕ ಕೊಟ್ಟು ಆ ಕಾಕ್ಸಿಡಿಯೋಸಿಸ್ ಬರದೇ ಇರೋ ರೀತಿಯಲ್ಲೂ ಸಹ ನಾವು ಎಚ್ಚರಿಕೆಯನ್ನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನ ಮುಖ್ಯವಾಗಿ ಇಲ್ಲಿ ಏನಾದ್ರೂ ಕೋಳಿಗಳಿಗೆ ಸಾಮಾನ್ಯವಾಗಿ ಹೇಳೋದು ಮೊಟ್ಟೆ ಒಂದು ಇಳುವರಿ ಬೇಸಿಗೆಯಲ್ಲಿ ಕಡಿಮೆ ಆಗತ್ತಂತೆ ಆ ವಿಚಾರವನ್ನ ರೈತರು ಹೇಳಿರ್ತಾರೆ. ಇದಕ್ಕೆ ಏನಾದ್ರು ವಿಶೇಷವಾಗಿ ಏನಾದ್ರು ವಿಟಮಿನ್ಸ್ ಅಥವಾ ಪ್ರಚೋದಕಗಳನ್ನ ಕೋಳಿಗಳಿಗೆ ಕೊಡ್ಲಿಕ್ಕಾಗತ್ತ? ಇದು ಬಹಳ ಒಳ್ಳೆ ಪ್ರಶ್ನೆ. ಅದರಲ್ಲಿ ನಾವು ಕೋಳಿ ಆಹಾರದ ಬಗ್ಗೆ ನಾನು ಹೇಳಿದಾಗ ತಂಪೊತ್ತಲ್ಲಿ ಕೊಡೋದೆಲ್ಲ ಮುಖ್ಯ, ಜೊತೆಯಲ್ಲಿ ಪುಡಿಯನ್ನ ಕೊಡೋದ ಬದಲಾಗಿ ನೋಡಿ ಆಹಾರವನ್ನ ತಂಪೊತ್ತಲ್ಲಿ ಕೊಡ್ತಕ್ಕಂಥದ್ದು. ಪುಡಿ ಕೋಳಿ ಕೋಳಿ ಆಹಾರ ಪುಡಿ ರೀತಿಯಲ್ಲಿ ಇರೋದೇನೆ ಪೆಲೆಟ್ಸ್ ರೂಪದಲ್ಲಿ ಅಥವಾ ಕಡ್ಡಿ ರೂಪದಲ್ಲಿ ಅಥವಾ ಕ್ರಂಬಲ್ಸ್ ಅಂತ ಹೇಳ್ತೀವಿ ನಾವು, ಚೂರು ರೂಪದಲ್ಲಿ ಇರೋದನ್ನು ಕೊಟ್ರೇನೆ ಅವುಗಳಿಗೆ ಸಿಗ್ತಕ್ಕಂತ ಪೋಷಕಾಂಶಗಳು ಜಾಸ್ತಿ ಆಗ್ತವೆ ಒಂದು. ಅದರಲ್ಲಿ ಜೊತೆಯಲ್ಲಿ ಕೋಳಿ ಬೇಸಿಗೆಯ ಸಂದರ್ಭದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಗಿ ನಾವು ವಿಟಮಿನ್ ಸಿ ಅನ್ನ ಹೆಚ್ಚು ರೀತಿಯಲ್ಲಿ ಇರೋ ಹಾಗೆ ನೋಡ್ಕೊಳ್ಬೇಕು. ಅದು ಒಂದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ, ಬೇಸಿಗೆಯಿಂದ ಆಗ್ತಕ್ಕಂತ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತದೆ. ಹಾಗೆ ಸುಣ್ಣದ ಪ್ರಮಾಣ ಹೆಚ್ಚಿರೋ ರೀತಿಯಲ್ಲೂ ಸಹ ನೋಡ್ಕೋಬೇಕು. ಇಲ್ಲಾಂದ್ರೆ ಮೊಟ್ಟೆಗಳ ಸೈಜ್ ಇರ್ಬೋದು, ಅವುಗಳ ಶೆಲ್ ಥಿಕ್ನೆಸ್ ಇರ್ಬೋದು, ಇವುಗಳಲ್ಲೆಲ್ಲ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಸ್ಟ್ರೆಸ್ ಆಗಿ ಅಂದ್ರೆ ಬೇಸಿಗೆಯ ಒತ್ತಡದಿಂದ ಅವುಗಳ ಜೀರ್ಣಕ್ರಿಯೆ ಮೇಲೂ ಅದು ತೊಂದರೆ ಉಂಟು ಮಾಡುತ್ತೆ. ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಈಗಾಗಲೇ ಹೇಳದಾಗೆ ಉಸಿರಾಟದ ಮೂಲಕ ಅವು ನೀರಿನ ಅಂಶವನ್ನು ಹೊರಗೆ ಹಾಕುವ ಸಂದರ್ಭದಲ್ಲೂ ಸಹ ಅನೇಕ ಖನಿಜಗಳನ್ನ ಹೊರಗೆ ಹಾಕಿರ್ತವೆ. ಸೊ ಹಾಗಾಗಿ ನಿಯಮಿತವಾಗಿ ಕೋಳಿ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲೆಕ್ಟ್ರೋಲೈಟ್ಸ್ ಗಳನ್ನ ಕೊಡೋದು ಬಹಳ ಮುಖ್ಯ. ಅದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವಾಗ್ಲೂ ನೋಡ್ತೀವಿ ನಾವು ORS ಕುಡಿಯೋದು ಹೇಳ್ತೀವಿ ನಾವು ಬೇಸಿಗೆಯಲ್ಲಿ, ಏನಂದ್ರೆ ನಾವು ಬೆವರಿಂದ ಅಷ್ಟೊಂದು ಎಲೆಕ್ಟ್ರೋಲೈಟ್ ಗಳನ್ನ ನಮ್ಮ ದೇಹದಿಂದ ಕಳ್ಕೊಂಡಿರ್ತೀವಿ ಅನ್ನೋ ದೃಷ್ಟಿಯಲ್ಲಿ. ಸೊ ORS ಅನ್ನು ಕುಡಿದ್ರೆ ಸಾಕು ನಮ್ಗೆ ಒಂದು ಚೈತನ್ಯ ಬರೋದನ್ನ ಗಮನಿಸ್ತೇವೆ. ಇದು ಕೋಳಿ ಸಾಕಾಣಿಕೆಯಲ್ಲೂ ಸಹ ಬಹಳ ಪ್ರಮುಖವಾದಂತಹ ಅಂಶ. ಎಲೆಕ್ಟ್ರಾಲ್ ಪೌಡರ್ ಗಳನ್ನ ಸಹ ನೀರಿನ ಮೂಲಕ ಪ್ರತಿದಿನ ಅವುಗಳಿಗೆ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ಮಾಡೋದ್ರಿಂದ ಮೊಟ್ಟೆ ಉತ್ಪಾದನೆಯಲ್ಲಿ ಆಗ್ತಕ್ಕಂತಹ ಒಂದು ಇಳಿತ ಏನಿದೆ ಅದು ನಂಬರ್ ಅಲ್ಲಿ ಇರ್ಬೋದು ಅಥವಾ ಕ್ವಾಲಿಟಿ ಎಕ್ಸ್ ಅದನ್ನ ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಅಮೈನೋ ಆಮ್ಲಗಳು, ಕೋಳಿ ನ್ಯೂಟ್ರಿಷನ್ನೇ ನಮ್ಗೆ ದೊಡ್ಡ ಒಂದು ಚಾಪ್ಟರ್ ಅಂತ ನಾವು ಹೇಳೋದು. ಯಾವಾಗ ಪ್ರಮುಖವಾದದ್ದು ಬಹಳ ಪ್ರಮುಖವಾದ ಸಣ್ಣ ಯಾವ್ದೋ ಒಂದು ಅಮೈನೋ ಆಮ್ಲದಲ್ಲಿ ವ್ಯತ್ಯಾಸ ಆದ್ರೂ ಬೇರೆ ಬೇರೆ ತೊಂದರೆಗಳನ್ನ ನಾವು ಅನುಭವಿಸ್ತೀವಿ. ಸೊ ಹಾಗಾಗಿ ಒಂದು ಕ್ವಾಲಿಟಿ ಫೀಡ್ ಅಂದ್ರೆ ಗುಣಮಟ್ಟದ ಕೋಳಿ ಆಹಾರವನ್ನ ತಗೊಂಡ್ಬರೋದ್ರ ಕಡೆಗೆ ರೈತರು ಗಮನ ಹರಿಸಿರ್ಬೇಕು. ಮತ್ತೆ ಅವರೇನೆ ತಯಾರು ಮಾಡತಕ್ಕಂತ ಸಂದರ್ಭದಲ್ಲೂ ಆ ಅಂಶಗಳನ್ನೆಲ್ಲ ಗಮನ ಇಟ್ಟು ತಜ್ಞ ವೈದ್ಯರು ಏನು ಸ್ಥಳೀಯವಾಗಿರ್ತಾರೆ ಅಲ್ಲಿ ಸಿಗ್ತಕ್ಕಂಥದ್ದನ್ನೇ ಯಾವ್ದನ್ನ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಬೇಕು ಅನ್ನೋದ್ರ ಕಡೆನೂ ಹೆಚ್ಚು ಗಮನ ಹರಿಸ್ಬೇಕು. ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಸಹಜವಾಗಿ ಅದು ಮೊಟ್ಟೆ ಉತ್ಪಾದನೆ ಇರಲಿ ಮಾಂಸದ ಉತ್ಪಾದನೆ ಇರಲಿ ನಾವು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆಹಾರ ಬಹಳ ಮುಖ್ಯ. ಅದ್ರಗಳ ಜೊತೆಯಲ್ಲಿ ಆಹಾರದಲ್ಲೇನೆ ನಾವು ಈ ಖನಿಜಾಂಶಗಳನ್ನ ಜೀವಸತ್ವಗಳನ್ನ ಸೇರ್ಪಡೆ ಮಾಡದೇ ಇದ್ರೆ ಪ್ರತ್ಯೇಕವಾಗಿ ಅವುಗಳನ್ನ ಕೊಡ್ಬೇಕಾಗ್ಬೋದಾ ಅಥವಾ ಸೇರಿಸಬಹುದಾ, ಇದ್ರ ಬಗ್ಗೆನೇ ಹೆಚ್ಚು ಗಮನ ಹರಿಸ್ಬೇಕು. ಇನ್ನ ಕೊನೆಯದಾಗಿ ಏನು ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ಏನ್ ಹೇಳ್ತೀರಿ ಕೊನೆಯದಾಗಿ? ಬೇಸಿಗೆಯಲ್ಲಿ ಏನಾದ್ರೂ ಇವಕ್ಕೆ ಇದೇ ದಿನಾಂಕ ಅಥವಾ ವಾರ ವಾರ ಏನಾದ್ರೂ ಔಷಧಿಗಳನ್ನ ಕೊಡುದು ಆತರ ಏನಾರ ಸರಳವಾಗಿ ಮಾಡಬಹುದಾದಂತದ್ದು ರೈತರು ಅವರೇ ಲೆವೆಲ್ ಅಂದ್ರೆ ಚಿಕ್ಕದ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡತ್ಕಂತವ್ರು ಅವರ ಮನೆಯ ವಾತಾವರಣ ಕೋಳಿ ಮನೆಯ ವಾತಾವರಣ ತಣ್ಣಗಿರಾಗಿ ನೋಡ್ಕೊಳ್ಬೇಕು. ಹಾಗಿದ್ರೆ ಕೋಳಿಗಳು ಆಹಾರವನ್ನು ಹೆಚ್ಚು ತಿಂತಾವೆ. ನಮಗೆ ಬೇಸಿಗೆಯಲ್ಲಿ ಆಗ್ತಕ್ಕಂಥ ತೊಂದರೆ ಅಂದ್ರೆ ಅವುಗಳು ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ಅವರು ಕಿಟಕಿಗಳಿಗೆ ಬೇಕಾದ್ರೆ ತಮ್ಮಲ್ಲಿರ್ತಕ್ಕಂಥ ಗೋಣಿ ಚೀಲಗಳನ್ನ ಒದ್ದೆ ಮಾಡಿ ಅವುಗಳನ್ನ ನೇತು ಹಾಕಿ ಗಾಳಿ ಆಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರೆ ವಾತಾವರಣ ತಂಪಾಗ್ತಕ್ಕಂಥದ್ರ ಬಗ್ಗೆ ಗಮನ ಹರಿಸ್ಬೋದು. ಜೊತೆಯಲ್ಲಿ ನೀರನ್ನು ಚಿಮುಕ್ಸ್ತಕ್ಕಂಥದ್ದು ಮೇಲೆ ನಾವು ಏನು ತೆಂಗಿನ ಗರಿಗಳನ್ನೆಲ್ಲ ಹಾಕಿರ್ತೀವಿ ಚಾವಣಿ ಮೇಲೆ ಹುಲ್ಲುಗಳನ್ನ ಹಾಕಿ ಅದ್ರ ಮೇಲೂ ನೀರನ್ನ ಹೊಡಿತಕ್ಕಂಥದ್ದನ್ನು ಮಾಡ್ಬೋದು. ಈಗೆಲ್ಲ ಕೋಳಿ ಮನೆಯ ಚಾವಣಿಗಳಿಗೆ ರಿಫ್ಲೆಕ್ಟರ್ಸ್ ನ ಹಾಕ್ತಾರೆ, ಹೊಡಿತಾರೆ, ಬಣ್ಣ ಪೇಂಟ್ಗಳು ಬಂದಿದೆ ಪೇಂಟ್, ಆ ಪೇಂಟ್ಗಳನ್ನು ಹೆಚ್ಚು ಶಾಖವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಬಿಟ್ಕೊಡಲ್ಲ ಅವು. ಆ ತರದ ಪೇಂಟ್ಗಳನ್ನ ಮಾಡ್ಕೊಳ್ಬಹುದು ಚಾವಣಿಗೆ ಅಂತ ಹೇಳಿದ್ರೆ ಅವಕಾಶಗಳಿದ್ರೆ ಅವುಗಳನ್ನ ಮಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ನೀರು, ತಣ್ಣನೆಯ ನೀರು ಸದಾ ಲಭ್ಯ ಇರುವಂತೆ. ಆಮೇಲೆ ನಾವ್ ಯಾವಾಗ್ಲೂ ಹೇಳ್ತೀವಿ ನೀರು ಕೊಡ್ಬೇಕಾದ್ರೆ ಒಂದು ಕೋಳಿಗೆ ಇಷ್ಟು ಜಾಗ ಬಿಡಲೇಬೇಕು ಅಂತ ಹೇಳಿ, ಒಂದು ಕೋಳಿಗೆ 2 ಸೆಂಟಿಮೀಟರ್ ಅಷ್ಟು ನೀರು ಕುಡಿಯ ಸ್ಪೇಸ್ ಇರ್ಬೇಕಂತ ಹೇಳ್ತೀವಿ ನಾವು. ಅದು ಕಡಾ ಖಂಡಿತವಾಗಿ ಅದಾಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂದ್ರೆ ಆಮೇಲೆ ಎಷ್ಟು ಒಂದು ಕೋಳಿ ಸಾಕಾಣಿಕೆಗೆ ಪ್ರತಿ ಕೋಳಿಗೂ ಇಷ್ಟು ಜಾಗ ಬೇಕಂತ ಇರ್ತದೆ. ಉದಾಹರಣೆಗೆ ನಮ್ಮ ಕೋಳಿ ಮನೆಯಲ್ಲಿ ನಾವು 1,000 ಕೋಳಿಗಳನ್ನ ಮಾತ್ರ ಸಾಕ್ಬಹುದು. ಅಲ್ಲಿ ರೈತ ನಂಗಿಲ್ಲ ಲಾಭ ಬರಬಹುದು ಅಂತ ಹೇಳಿ 1,500 ಸಾಕ್ಲಿಕ್ಕೆ ಹೋದ್ರೆ ಅಥವಾ 1,100 ಹೆಚ್ಚು ಸಾಕ್ಲಿಕ್ಕೆ ಹೋದ್ರು ಸ್ಪೇಸ್ ಕಡಿಮೆ ಆಗೋದ್ರಿಂದನೂ ಆರೋಗ್ಯದಲ್ಲಿ ಅವುಗಳ ಉತ್ಪಾದನೆಯಲ್ಲಿ ಕುಂಠಿತ ಆಗೋ ಸಾಧ್ಯತೆ. 1,000 ಆದ್ರೆ ಅದಕ್ಕಿಂತ ಹೆಚ್ಚು ಸಾಕಬಾರದು, ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಆಗ್ಬಾರ್ದು. ಅದು ಬೇಸಿಗೆಯಲ್ಲಿ ಅದು ಇನ್ನಷ್ಟು ತೊಂದರೆ ಕೊಡುತ್ತೆ. ಯಾಕೆಂದ್ರೆ ಅವುಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಕಮ್ಮಿ ಆಗೋದ್ರಿಂದ ಗಾಳಿ ಸರಾಗವಾಗಿ ಆಡಲ್ಲ, ದೇಹದ ಉಷ್ಣತೆಯನ್ನ ಅವುಗಳಿಗೆ ಕಳ್ಕೊಳ್ಳೋದಕ್ಕಾಗಲ್ಲ, ಬದಲಾಗಿ ಉಷ್ಣತೆ ಮನೆಯಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟು ಜಾಗ ಇರುತ್ತೋ ಅಷ್ಟೇ ಕೋಳಿಗಳನ್ನ ಸಾಕಿ ಪರಿಶುದ್ಧವಾದಂತಹ ತಣ್ಣನೆಯ ನೀರನ್ನ ಕೊಡ್ಲಿ. ಅದಕ್ಕೋಸ್ಕರ ಅವರು ಅವ್ರ ಟ್ಯಾಂಕ್ ಅನ್ನ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಲಿ, ಅದು ಶುದ್ಧ ಮಾಡ್ಕೊಳ್ಳಿ, ಜೊತೆಯಲ್ಲಿ ಅದು ಬಿಸಿಯಾಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ, ಜೊತೆಯಲ್ಲಿ ಆಹಾರದಲ್ಲಿ ಖನಿಜಗಳನ್ನ ಮತ್ತೆ ಜೀವಸತ್ವಗಳನ್ನ ಪೂರೈಕೆ ಮಾಡಿ, ಅದರಲ್ಲೂ ಬಹಳ ಮುಖ್ಯವಾಗಿ ವಿಟಮಿನ್ ಸಿ ಅನ್ನ ಆಹಾರದಲ್ಲಿ ಕೊಡ್ತಕ್ಕಂಥದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಮತ್ತೆ ಹೆಚ್ಚು ತಿನ್ನಕ್ ಆಗದೆ ಇರೋದ್ರಿಂದ ಕೊಬ್ಬಿನ ಅಂಶ ಇರತಕ್ಕಂತ ಅಂಶ ವಸ್ತುಗಳನ್ನ ಕೊಡೋದ್ರ ಕಡೆನೂ ಗಮನ ಹರಿಸ್ಬೇಕು. ನೆಲದ ಮೇಲೆ ಕೋಳಿ ಸಾಕಾಣಿಕೆಯನ್ನ ಮಾಡಿದಂತವ್ರು ಕ್ಲೀನಿಂಗ್ ಬಗ್ಗೆ ಕಾಳಜಿ ತಗೋಬೇಕ, ಲಿಟರ್ ಸರ್ ಬಹಳ ಮುಖ್ಯ. ಯಾವಾಗ್ಲೂ ಲಿಟರ್ ಅಂತ ಹೇಳ್ತಿದ್ ಸತ್ಯ ಅಂತ ಹೇಳ್ತಿದ್ದಪ್ಪ ಸತ್ಯ ಪದ್ಧತಿ, ಅದು ಯಾವಾಗ್ಲೂ ಒಣಗಿರ್ಬೇಕು, ಒಂದೇ ಆಗಿರಬಾರ್ದು. ಅದೇನೆ ನಾವು ನೀರ್ ಹಾಕ್ಲಿಕ್ಕೆ ಹೋಗಿ ಅಲ್ಲಿ ಆರ್ದ್ರತೆಯನ್ನ ಜಾಸ್ತಿ ಮಾಡಿ ಅದು ಒದ್ದೆ ಆಗ್ಬಿಡ್ತು ಅಂತ ಹೇಳಿದ್ರೆ ಅದು ಉಂಡೆಗಟ್ಟತ್ತ, ಆಮೇಲೆ ಅಲ್ಲಿ ಫಂಗಸ್ ಬೆಳೆಯುವ ಸಾಧ್ಯತೆ ಇರ್ತದೆ, ಅವುಗಳಿಂದ ಮತ್ತೆ ಶಿಲೀಂಧ್ರ ಸಂಬಂಧಪಟ್ಟಂತಹ ರೋಗಗಳ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ಯಾವಾಗ್ಲೂ ಒಣಗಿರೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಮತ್ತೆ ಅದನ್ನ ಮೇಲೆ ಕೆಳಗೆ ಮಾಡ್ತಕ್ಕಂಥದ್ದನ್ನ, ಹಾಗೆ ಅವರು ನೀರನ್ನು ಒಡಿದೇ ಇದ್ದಂತ ಸಂದರ್ಭದಲ್ಲಿ ಅದೇನು ಯೂಶಲಿ ಸಮ್ಮರ್ ಎಲ್ಲ ಆ ಸಮಸ್ಯೆ ಆಗಲ್ಲ, ಆದ್ರೆ ನಾವು ಅವುಗಳನ್ನ ತಣ್ಣಗೆ ಇಡಬೇಕಂತ ಹೇಳಿ ನೀರನ್ನ ಪ್ರೋಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಸ್ವಾಗತಿಸ ಆದ್ರೆ ಏನ್ ಸಮಸ್ಯೆ ಆಗಲ್ಲ, ನೇರವಾಗಿ ನೀರನ್ನು ಒಡೆಯೋದನ್ನ ನಾವು ನೋಡಿದೀವಿ ರೈತರು. ಹಾಗೆ ಮಾಡಿದಾಗ ಲಿಟರ್ನ ಸಮಸ್ಯೆಗಳನ್ನ ಅನುಭವಿಸೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸದೇ ಇದ್ರೆ ರೂಮಿನಲ್ಲಿ ಅಂದ್ರೆ ಕೋಳಿ ಮನೆಯ ಉಷ್ಣತೆ ಏನಿದೆ ಅದು 40-38 ಡಿಗ್ರಿಗಿಂತ ಹೆಚ್ಚಾದ್ರೆ ಕೋಳಿಗಳ ಸಾಯುವ ಸಂಖ್ಯೆ ಜಾಸ್ತಿ. ಸೊ ಹಾಗಾಗಿ ಆ ಒಂದು ಟೆಂಪರೇಚರ್ ಅದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ, 38 ಡಿಗ್ರಿ ಸೆಂಟಿಗ್ರೇಡ್. ನೋಡಿ ವಾತಾವರಣದ ಹೊರಗೆ 42 ಇದೆ, ನಾವ್ ಮನೆ ಒಳಗೆ 38 ಮೇಲೆ ಹೋಗದಾಗ ನೋಡ್ಕೊಳ್ಳಿ ಅಂತ ಹೇಳ್ತಿದ್ವಿ. ಸೊ ಆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಈಗ ಹೇಳಿದಂತ ಎಲ್ಲ ಕ್ರಮಗಳು, ತೆಂಗಿನ ಗರಿ ಹಾಕೋದು, ಒದ್ದೆ ಮಾಡಿಬಿಟ್ಟು ಗೋಣಿ ಚೀಲಗಳನ್ನ ಕಟ್ಟೋದು, ಫಾಗರ್ಸ್ ಮಾಡ್ಲಿಕ್ಕಾದ್ರೆ ಫಾಗರ್ಸ್ ಗಳನ್ನ ಬಳಸೋದು, ಫ್ಯಾನ್ ಗಳನ್ನ ಹಾಕೊಳ್ಳೋದು, ಇದೆಲ್ಲ ಮಾಡಿಕೊಂಡ್ರೆ ಬೇಸಿಗೆಯಲ್ಲೂ ಸಹ ನಾವು ಕೋಳಿ ಸಾಕಾಣಿಕೆಯಿಂದ ಉತ್ತಮ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ ಅವರೇ. ಇದುವರೆಗೂ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತಕ್ಕಂಥ ವಿಚಾರವಾಗಿ

ಈಗ ಕೇಳೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಸ್ಥಳೀಯ ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1377 ರೂಪಾಯಿಂದ ಗರಿಷ್ಠ 5705 ರೂಪಾಯಿ. ಹೈಬ್ರಿಡ್ ಹತ್ತಿ 6400 ರೂಪಾಯಿಯಿಂದ 8683 ರೂಪಾಯಿ. ಅಲಸಂದೆ 5827 ರೂಪಾಯಿಯಿಂದ 7111 ರೂಪಾಯಿ. ನೆಲಗಡಲೆ ಗೊಂಗ್ರೆ 5859 ರೂಪಾಯಿಯಿಂದ 8828 ರೂಪಾಯಿ. ಈರುಳ್ಳಿ 760 ರೂಪಾಯಿಯಿಂದ 1870 ರೂಪಾಯಿ. ಸೋನ ಮಸೂರಿ ಭತ್ತ 2219 ರೂಪಾಯಿಯಿಂದ 2803 ರೂಪಾಯಿ. ಕೆಂಪು ತೊಗರಿ 6395 ರೂಪಾಯಿಯಿಂದ 8011 ರೂಪಾಯಿ. ಬಿಳಿ ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಾಲಿಗೆ 605 ರೂಪಾಯಿಯಿಂದ ಗರಿಷ್ಠ 7100 ರೂಪಾಯಿ. ಇನ್ನು ಮಾನ್ವಿ ಮಾರುಕಟ್ಟೆ ಪೇಟೆ ಧಾರಣೆ ನೋಡೋಣ. ಸುಯೋಧರ ಹತ್ತಿ ಕನಿಷ್ಠ ಹಾಗೂ ಗರಿಷ್ಠ 7600 ರೂಪಾಯಿ. ಒಣ ಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 3000 ರೂಪಾಯಿ. ಜೋಳ ಕನಿಷ್ಠ 3000 3200 ರೂಪಾಯಿ. ಹೊಸ ಸೋನ ಮಸೂರಿ ಭತ್ತ 2200 ರೂಪಾಯಿಂದ 2390 ರೂಪಾಯಿ. ಹಳೆ ಸೋನ ಮಸೂರಿ ಭತ್ತ 2700 ರೂಪಾಯಿಯಿಂದ 3239 ರೂಪಾಯಿ. ಅಕ್ಕಿ 2620 ರೂಪಾಯಿಯಿಂದ 2660 ರೂಪಾಯಿ. ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 7050 ರೂಪಾಯಿಯಿಂದ ಗರಿಷ್ಠ 7400 ರೂಪಾಯಿ. ಹಾಗೆಯೇ ಸಿಂಧನೂರಿನ ಪೇಟೆ ಧಾರಣೆ. ಆವರೇಜ್ ಕಡಲೆಕಾಳು ಕನಿಷ್ಠ 5290 ರೂಪಾಯಿಯಿಂದ ಗರಿಷ್ಠ 5600 ರೂಪಾಯಿ. ಉದ್ದಿನಕಾಳು 8800 ರೂಪಾಯಿ. ಒಣ ಮೆಣಸಿನಕಾಯಿ ಗುಂಟೂರು 13300 ರೂಪಾಯಿಯಿಂದ 28400 ರೂಪಾಯಿ. ಸ್ಥಳೀಯ ಒಣ ಮೆಣಸಿನಕಾಯಿ 5300 ರೂಪಾಯಿಯಿಂದ 10500 ರೂಪಾಯಿ. ಹೈಬ್ರಿಡ್ ಜೋಳ 2400 ರೂಪಾಯಿಯಿಂದ 2800 ರೂಪಾಯಿ. ಹೊಸ ಭತ್ತ 2300 ರೂಪಾಯಿಂದ 2550 ರೂಪಾಯಿ. ಹಳೆ ಭತ್ತ 2600 ರೂಪಾಯಿಯಿಂದ 3150 ರೂಪಾಯಿ. ಮಧ್ಯಮ ಅಕ್ಕಿ 3400 ರೂಪಾಯಿಂದ 3700 ರೂಪಾಯಿ. ಇದುವರೆಗೆ ಸಿಂಧನೂರು ಮಾನ್ವಿ ಹಾಗೂ ರಾಯಚೂರು ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. Yeah. ಕಟ್ಟಿನ ಮಾಡಿದಾರ ನಿನ್ನಾಡೆ ನನಗೆ ಹಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಗಿ ತುದಿಗಟ್ಟಿನ ಕಯಸಾನೆ ತುದಿಗಟ್ಟಿನ ಕಯಸನ್ನೆ ಮಾಡಿದರ ನಿನ್ನಾಡೋ ಎನಗೆ ಹಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಗಿ ತುದಿಗಟ್ಟಿನ ಕಯಸಾನೆ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ಮೆಸಿನಿ ಬುಧ ನೋಡ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ಮೆಸಿನಿ ಬುಧ ನೋಡ ಸರದ ಕಲ್ಲ ಇಳ ಕಲ್ಲ ಮುಂದೆರವ ಮುತ್ತೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ಸರಳದಿಯ ಕಲ್ಲ ಹೆಸರಾದ ಕಲ್ಲ ಇಳ ಕಲ್ಲ ಸರದ ಕಲ್ಲ ಇಳ ಕಲ್ಲ ಮುಂದಿರುವ ಮುದ್ದಿನ ಕಲ್ಲ ಮುದಗಲ್ಲ ಸರದ ಕಲ್ಲ ಇಳ ಕಲ್ಲ ಮುಂದೆರುವ ಮುತ್ತೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ಸರದ ಕಲ್ಲ ಇರಾಮ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ತರಳದೇ ಕಲ್ಲ ಹೆಸರಾದ ಕಾಣ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ತರಳದೇ ಕಲ್ಲ ಯಾನ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಆ ಕಲ್ಲ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಸರದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ದಸರಾದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಸರಾದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಸರಾದ ಕಲ್ಲ ಇಳಕಲ್ಲ ಮುಂದೆರವ ಮುದ್ದೇನ ಕಲ್ಲ.